ಬಿಲ್ಲಿಗೆ ಬಿಲ್ಲಿಗೆ ಕಿರು ನಗೆ ಎಂಬ ಬಾಣವನ್ನು ಹೂಡಿ ಹೊಡೆಯುವ ನನ್ನ ನಿತ್ಯ ಕ್ರಮವನ್ನು ಸಾಧಿಸುವನು. ಆದರೆ ಬೀಸು ಎತ್ತ ಕೊಡದನು. ಬೀಸು ಏ ಬೀಸು ಹೈಗೆ ಅಮ್ಮ ಹೈಗೆ ಒಳಗೆ ಏನು ಮಾಡ್ತೀರಿ ಬೇವಿನ ಹೊರಗೆ ಬಾ ಅಪ್ಪುವ ಜಲ ಕೊಲ ಅಪ್ಪುವ ಜಲ ಅಪ್ಪುವ ಜಲ ಕೊಲ ಅಪ್ಪುವ ಜಲ ಅಪ್ಪುವ ಜಲ ಅಪ್ಪುವ ಜಲ ಆರೋಗ್ಯಕರ ಶೀತ ಹಾವಿಯನ್ನು ಹೊಂದಲಿಕ್ಕೆ ದಿನಂಪ್ರತಿ ಆ ನನ್ನ ಕುರುಡ ತಾಯಿಯನ್ನು ತಂದು ಕೂಡಿಸುವಂತೆ ಇಂದು ಸಹ ಕರೆ ತಂದು ಕೂಡಿಸುವ ಎತ್ತರವೂ ನಿನಗೆ ಹೋಗು ಹೊತ್ತೇನೆ. ಆ ನನ್ನ ಕುರುಡ ತಾಯಿಯನ್ನು ಸಾವಕಾಶವಾಗಿ ಕರೆದುಕೊಂಡು ಬಂದು ಈ ಆರಾಮ ಕುರ್ಚಿಯ ಮೇಲೆ ಕೂಡಿಸು. ಮಗುವೆ ನಿಜಗುಣ ಗುರು ಮಹಾನ್, ಈ ಕಾಣುವ ಮನೆಯು ಯಾವುದೋ ದೊಡ್ಡ ಶ್ರೀಮಂತರ ಮನೆಯು ಕಂಡು ಬರುತ್ತದೆ. ಇವರು ನಿನ್ನನ್ನು ಅಡವು ಇಟ್ಟುಕೊಂಡು ಕೆಲವು ಹಣವನ್ನು ಕೊಡುವರು ಹೇಗೆ ಕೇಳಬೇಕೆಂದಿದ್ದೇನೆ. ಗುರು ಆಜ್ಞೆ. ಹಾಗಾದ್ರೆ ನಡೆ. ನೀನು ಯಾರು ಮತ್ತು ಈ ಮನೆ ಯಾರದು? ನಾನು ಅವನ, ಈ ಮನೆಯೂ ಅವ್ರದ. ಅಂದರೆ ಸ್ವಾಮಿ ಕೇಳು. ಹಾಗಾದ್ರೆ ಹೇಳು. ಸಾಧುಗಳೆಲ್ಲ ಭರತವಲ್ಲ ಇದೇನ ಚೋದಿದ ಅಲ್ಲ ಬಲ್ಲಗಳೆಲ್ಲ ಭರತವಲ್ಲ ಇದೇನ ಚೋದಿದ ಅಲ್ಲ ಬಲ್ಲ ಗತಪಥ ಮಾಡಿ ಬಿರ್ಚವರೇ ಗತಪಥ ಮಾಡಿ ಇದೇನ ಸಾಧುವ ಸಹಿತ ಇಂತ ಅವ್ರು ಬರಾಕತ್ರಲ್ಲ. ಈ ಮನಿ ಯಾರ್ದಂದ್ರ ಪ್ರೇಮಳ ಎಂಬ ಪಾತ್ರದವ್ರ ಮನಿ. ಇರಲಿ, ನಿಮ್ಮ ಸಾನೆವರಿಗೆ ಹೇಳು. ಒಬ್ಬ ಸನ್ಯಾಸಿಯು ಶಿಷ್ಯ ಸಮೇತವಾಗಿ ಬಂದಿರುವನೆಂದು ಮತ್ತು ತಮ್ಮ ಭೇಟಿಯನ್ನು ಕೋರುತ್ತಿರುವನೆಂದು ಹೇಳಿ ತಿರುಗಿ ಉತ್ತರವನ್ನು ತಿಳಿಸು.